ಫಲಾನುಭವಿಗಳು, ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ 10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ 3 ಕೋಟಿ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೊ ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಗೋಪಾಕಳಿ ಅಂತೇಳಿ, ನಾನು ಗ್ರಾಮೀಣ ಕೃಷಿ ಹವಾಮಾನ ವಿಭಾಗದಲ್ಲಿ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶಿವಮೊಗ್ಗ ನವಿಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀನಿ. ರೈತ ಬಾಂಧವರಿಗೆ ಹವಾಮಾನ ಅಂದ್ರೇನು, ಸೊ ಹವಾಮಾನದಿಂದ ಕೃಷಿಗೆ ಆಗ್ತಕ್ಕಂಥ ಪರಿಣಾಮಗಳೇನು, ಸೊ ರೈತರಿಗೆ ಹವಾಮಾನದ ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ. ಸೊ ಅದನ್ನು ನಾವು ವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ಹವಾಮಾನ ಅಂತಂದರೆ, ಸೊ ಇಂಗ್ಲೀಷಲ್ಲಿ ನಾವು ವೆದರ್ ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟ ಪ್ರದೇಶದ ನಿರ್ದಿಷ್ಟ ಅವಧಿಯ ಭೌತಿಕ ಹವಾಗುಣವನ್ನು ನಾವು ಹವಾಮಾನ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಕ್ಲೈಮೇಟ್ ಅಥವಾ ವಾತಾವರಣ ಅಂತಂದ್ರೇನು, ಸೊ ಈ ನಿರ್ದಿಷ್ಟ ಪ್ರದೇಶದ್ದು ಸೊ ದೀರ್ಘಕಾಲದ ಮಾಹಿತಿಯನ್ನು ತಿಳಿಸ್ಕೊಡೋದನ್ನು ನಾವು ಕ್ಲೈಮೇಟ್ ಅಥವಾ ವಾತಾವರಣ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಹವಾಮಾನದ ಕೃಷಿಗೆ ಏಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತಂದರೆ, ಸೊ ನಮಗೆ ತಿಳಿದಿರುವ ಹಾಗೆ ಹವಾಮಾನದಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಯಾವುದೇ ರೀತಿಯಿಂದ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು, ರೋಗ ಕೀಟ ಮತ್ತೊಂದು ಕೃಷಿ ಚಟುವಟಿಕೆಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಆದರೆ ಹವಾಮಾನ ಇದು ಸ್ವಾಭಾವಿಕವಾಗಿ ಬೀಳ್ತಕ್ಕಂಥದ್ದು ಇರೋದ್ರಿಂದ ಸೊ ನಾವು ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಬಟ್ ಅದರದ್ದು ಉಪಯುಕ್ತತೆ ನಮಗೆ ತುಂಬ ಇದೆ. ಸೊ ಎಷ್ಟೋ ಜನರಿಗೆ ಅದರ ಉಪಯುಕ್ತತೆ ಬಗ್ಗೆ ಮಾಹಿತಿ ಇರಲಿಕ್ಕಿಲ್ಲ. ಪ್ರಮುಖವಾಗಿ ಸೊ ನಾವು ಕೃಷಿ ಬೆಳೆಯಲ್ಲಿ 67-70% ನಮ್ಗೆ ಏನು ಇಳುವರಿಯನ್ನು ಪಡಿತೀವಿ, ಸೊ ಅದ್ರ ಮೇಲೆ ಕೃಷಿ ಹವಾಮಾನದ್ದೇ ಪ್ರಮುಖ ಪಾತ್ರ ವಹಿಸ್ತದೆ. ಸೊ ಉಳಿದಿದ್ದು ಇನ್ನು 30-33% ರೋಗ ಕೀಟ ನಾವು ನಿಯಂತ್ರಣ ಮಾಡೋದಿರ್ಬೋದು, ಸರಿಯಾದ ಸಮಯಕ್ಕೆ ಬಿತ್ತನೆ ಇರ್ಬೋದು, ಮತ್ತು ನಾವು ಕೃಷಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಇರ್ಬೋದು, ಕಳೆ ನಿಯಂತ್ರಣ ಮಾಡೋದು ನಮ್ಮ ಇಳುವರಿ ಮೇಲೆ ಪರಿಣಾಮಗಳನ್ನು ಬೀರ್ತದೆ. ಜೊತೆಗೆ ಈ ಹವಾಮಾನ ನಮಗೆ ಮಣ್ಣಿನ ರಚನೆಯಿಂದನೂ ಕೂಡ ಅಷ್ಟೇ ಪ್ರಮುಖವಾಗಿದೆ. ಸೊ ನಮ್ಮ ಮಣ್ಣು ರಚನೆ ಆಗಬೇಕು ಅಂತಂದರೆ ಸುಮಾರು ನಮಗೆ 1 ಕೆಜಿ ಮಣ್ಣು ಆಗಬೇಕು ಅಂತಂದರೆ 1,000 ವರ್ಷಗಳು ಬೇಕಾಗುತ್ತೆ. ಸೊ ಕಲ್ಲಿನಿಂದ ಅದು ವೆದರಿಂಗ್ ಅಂತ ಏನು ಕರಿತೀವಿ, ಅದು ಪುಡಿಯಾಗಿ ಪೌಡರ್ ಫಾರ್ಮಿಂಗ್ ಬರಬೇಕಂದ್ರೆ 1,000 ವರ್ಷ ಬೇಕಾಗುತ್ತೆ. ಸೊ ಅದು ಕೂಡ ಈ ಮಣ್ಣು ರಚನೆ ಆಗಬೇಕಾದ್ರೆ ಈ ಹವಾಮಾನದ್ದು ಅಂಶಗಳು, ಪ್ರಮುಖವಾಗಿ ಮಳೆ ಇರ್ಬೋದು, ಉಷ್ಣಾಂಶ ಇರ್ಬೋದು, ಆರ್ದ್ರತೆ ಅಂತ ಕರಿತೀವಿ ನಾವು, ಆ ರಿಲೇಟಿವ್ ಹ್ಯುಮಿಡಿಟಿ ಅಂತ ಏನು ಕರಿತೀವಿ ಅದು ಕೂಡ, ಮತ್ತು ಗಾಳಿ ಮತ್ತು ಈ ಮಾಯಿಶ್ಚರ್ ನೀರಿನ ಅಂಶ ಅದು ಕೂಡ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಏನಕ್ಕೆಂದರೆ ಸೊ ನಮಗೆ ಮಣ್ಣು ರಚನೆಯಲ್ಲಿ, ಸೊ ಮಣ್ಣು ರಚನೆಯಿಂದನೇ ನಮಗೆ ಹವಾಮಾನದ್ದು ಪ್ರಾಮುಖ್ಯತೆ ತುಂಬ ಇದೆ. ಸೊ ಜೊತೆಗೆ ಮಣ್ಣು ರಚನೆಯಿಂದ ಹಿಡಿದು ಈಗ ನಾವು ಬಿತ್ತನೆ ಮಾಡಬೇಕು ಅಂತಂದರೆ ಹವಾಮಾನದ ಅಂಶಗಳಿರ್ತಕ್ಕಂಥ ಪ್ರಮುಖವಾಗಿ ಮಾಯಿಶ್ಚರ್ ಅಂತ ಏನು ಕರಿತೀವಿ, ತೇವಾಂಶ ಪ್ರಮುಖವಾಗಿ ಬೇಕಾಗುತ್ತೆ. ಜೊತೆಗೆ ಈಗ ನಮಗೆ ಒಂದು ಪ್ರದೇಶದಲ್ಲಿ ರೋಗ ಕೀಟದ ಬಾಧೆಗಳು ಏನು ಜಾಸ್ತಿ ಆಗ್ಬೋದು, ಕಡಿಮೆ ಆಗೋದು, ಅದಕ್ಕೂ ಕೂಡ ಈಗ ನಮಗೆ ಈ ಬೀರ್ತಕ್ಕಂಥ ಹವಾಮಾನ ಅತಿ ಹೆಚ್ಚು ಪರಿಣಾಮವನ್ನು ಬೀರ್ತೈತೆ. ಅದಲ್ಲದೆ ನಮಗೀಗ ಕೃಷಿ ಜೊತೆಗೆ ನಾವು ಡೈರಿ ಅಂತ ಕರಿತೀವಿ, ಪಶುಸಂಗೋಪನೆ ಅಂತ ಕರಿತೀವಿ. ಪಶುಸಂಗೋಪನೆ ಮಾಡಬೇಕಾದ್ರೆ ನಮಗೆ ನೀರು ಬೇಕೇ ಬೇಕಾಗುತ್ತೆ. ಸೊ ಪ್ರಾಣಿಗಳಿಗೆ ಕೂಡ ನಾವು ನೀರು ಕೊಡಬೇಕಾಗುತ್ತೆ, ಅವಕ್ಕೂ ನೀರು ಬೇಕು ಅಂತಂದರೆ ಮಳೆ ಬಂದರೆ ನೀರು, ಸೊ ನೀರಿದ್ದರೆ ನಾವು ಇವನ್ನೆಲ್ಲ ಮಾಡ್ಬೋದು. ಜೊತೆಗೆ ನಾವು ಮೀನುಗಾರಿಕೆ ಮಾಡಲಿಕ್ಕೂ ಬೇಕಾಗುತ್ತೆ. ಜೊತೆಗೆ ನಾವು ರೇಷ್ಮೆ ಕೃಷಿ ಇರ್ಬೋದು ಅಥವಾ ತೋಟಗಾರಿಕೆ ಕೃಷಿ ಇರ್ಬೋದು, ಸೊ ಎಲ್ಲ ನಾವು ಬೆಳೆಗಳನ್ನು ಬಿತ್ತನೆ ಮಾಡೋದು ಇಂದ ಹಿಡಿದು ಬೆಳೆ ಕಟಾವು ಮಾಡಿ ನಾವು ಕೊನೆ ಇಳುವರಿ ಪಡೆಯುವವರೆಗೂ ಕೂಡ ಹವಾಮಾನದ ಅಂಶಗಳು ಅತಿ ಹೆಚ್ಚು ಪರಿಣಾಮಗಳನ್ನು ಬೀರ್ತವೆ. ರೋಗ ಕೀಟ ಬಾಧೆ ಅಲ್ಲದೆ ಈ ಕಳೆಗಳನ್ನು ಕೂಡ ಈಗ ನಾವು ಎಂಡಮಿಕ್ ಅಂತ ಕರಿತೀವಿ, ಒಂದು ಪ್ರದೇಶದಲ್ಲಿ ಅವು ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೇವೆ ಕಳೆಗಳು ಕೂಡ. ಸೊ ಈಗ ಏನಕ್ಕಪ್ಪ ಅಂದರೆ ಈ ವರ್ಷ ಪೂರ್ತಿ ಮಳೆ ಬರೋದು, ಸೊ ಕಳೆಗಳಿಗೆ ಸಾವ ಇಲ್ದಂಗೆ ಆಗ್ಬಿಟ್ಟಿದೆ ಈಗ. ಸೊ ಎಷ್ಟೇ ನಾವು ಕಳೆನಾಶಕ ಸಿಂಪಡಣೆ ಮಾಡ್ಬೋದು, ಆದರೂ ಕೂಡ ಈ ಹವಾಮಾನದ ಉಪಯುಕ್ತ ಅಂಶವಾಗಿ ಬೇಕಾಗಿರ್ತಕ್ಕಂಥ ಉಷ್ಣಾಂಶ ಇರ್ಬೋದು, ನೀರಿನ ಅಂಶ ಇರ್ಬೋದು, ಅವೆಲ್ಲ ಸರಿಯಾಗಿ ಬೀಳೋದ್ರಿಂದ ಅವು ಕೂಡ ದೀರ್ಘಕಾಲದವರೆಗೆ ಅಲ್ಲೇ ಉಳಿವಾಗೆ ಆಗಿದೆ. ಕೃಷಿಯಲ್ಲಿ ಎಲ್ಲ ನಾವು ಬೆಳೆ ಬಿತ್ತನೆಯಿಂದ ಕಟಾವರೆಗೆ ಹವಾಮಾನ ಅಂಶ ಬೇಕಾಗುತ್ತೆ. ಅದು ಕೃಷಿ ಜೊತೆಗೆ ಇತರೆ ಕಾರ್ಯಗಳು ಇರ್ಬೋದು, ನಮಗೆ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಪ್ರತಿಯೊಂದು ಎಲ್ಲ ಕಾರ್ಯಗಳಿಗೂ ಕೂಡ ಹವಾಮಾನದ ಅಂಶಗಳು ಅತಿ ಹೆಚ್ಚು ಉಪಯೋಗ ಆಗುತ್ತದೆ. ಸೊ ನಿಮಗೆ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಮಾಹಿತಿ ಬೇಕಾದರೆ ಸೊ ನನ್ನ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು. ಸೊ ನನ್ನ ದೂರವಾಣಿ ಸಂಖ್ಯೆ 97-402-4376. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. अब हर घर की छत पर शान से फहरेगा तिरंगा, गुनगुनाए जाएंगे नव विकास के गीत, आन बान शान का प्रतीक राष्ट्रध्वज तिरंगा। आइए आजादी के अमृत महोत्सव के पावन अवसर पर इस स्वाधीनता दिवस हर घर फहराते हैं तिरंगा और लेते हैं भव्य और सशक्त भारत के निर्माण का संकल्प। आइए हर घर फहराएं तिरंगा। ರೈತ ಬಾಂಧವರೆ, ಇನ್ನು ಈಗ ಕೇಳಿ ಬೀಜಗಳ ಮಹತ್ವ ಹಾಗೂ ಬೀಜೋಪಚಾರ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೀಜ ವಿಜ್ಞಾನಿ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಾವು ಪ್ರತಿ ಸಾರನ್ನು ಕೃಷಿ ಚಟುವಟಿಕೆಗಳು ಕೈಗೊಂಡಾಗ ಅಂದರೆ ಬಿತ್ತನೆ ಸಮಯದಲ್ಲಿ ನಮ್ಮ ಅಧಿಕಾರಿಗಳು ಹೇಳ್ತಿರ್ತಾರೆ ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ವಿಜ್ಞಾನಿಗಳು ಅದೇ ಮಾತನ್ನು ನಮಗೆ ಹೇಳ್ತಿರ್ತಾರೆ. ಈ ಬೀಜೋಪಚಾರ ಅಂದರೆ ಏನು, ಇದ್ರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಈ ಬೀಜೋಪಚಾರ ಮತ್ತು ಅವುಗಳ ಬೀಜಗಳ ಮಹತ್ವ ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೀಜ ಘಟಕದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಬಿ ಮಂಜುನಾಥ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತು ತಾವು ಈ ಬೀಜೋಪಚಾರ ಅಂದರೆ ಈ ಕೃಷಿಯಲ್ಲಿ ಬೀಜಗಳ ಮಹತ್ವ ಮತ್ತು ಈ ಬೀಜೋಪಚಾರ ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ತಾವು ಈ ಬೀಜೋಪಚಾರ ಅಂದರೆ ಏನು ಅಂದರೆ ನಮ್ಮ ರೈತರು ಎಲ್ಲನ್ನ ಬ್ಯಾರ್ಗೆನ ಭೇಟಿಯಾದಾಗ ಅಧಿಕಾರಿಗಳಿರ್ಬೋದು ವಿಜ್ಞಾನಿಗಳು ಇರ್ಬೋದು ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ ಹಾಗಾದರೆ ರೋಗ ಬರೋದು ಕೀಟ ಬರೋದು ಕಡಿಮೆ ಆಗುತ್ತಂತ ಸಲಹೆ ಕೊಡ್ತಿರ್ತಾರೆ. ಈ ಬೀಜೋಪಚಾರ ಅಂದರೆ ಏನು? ನಮಸ್ತೆ ಎಲ್ಲ ರೈತ ಬಾಂಧವರಿಗೂ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಬಿ ಅಂತೇಳಿ, ನಾನು ಕತ್ತಲಗೆರೆ ಸಂಶೋಧನಾ ಕೇಂದ್ರದಲ್ಲಿ ಬೀಜೋತ್ಪಾದನ ತಜ್ಞನಾಗಿ ಕಾರ್ಯನಿರ್ವಹಿಸುತ್ತೇನೆ. ಈಗ ಒಳ್ಳೆ ಮುಂಗಾರಾಗಿದೆ ಮತ್ತು ನೀವೆಲ್ಲ ಬಿತ್ತನೆಯನ್ನು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ಬೋದು, ಕೆಲವರು ಬಿತ್ತನೆ ಮಾಡೋರಿದ್ದೀರಾ. ಈ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಪೂರ್ವದಲ್ಲಿ ನಾವು ಅತ್ಯಂತ ಪ್ರಮುಖವಾದ ಒಂದು ಹಂತವನ್ನು ನಾವು ಮರ್ತುಬಿಡ್ತೇವೆ. ಅದು ಯಾವ ಹಂತ ಅಂತಂದರೆ, ಯಾವ ಒಂದು ಪದ್ಧತಿ ಅಂತಂದರೆ ಅದು ಬೀಜೋಪಚಾರ. ಈ ಬೀಜೋಪಚಾರ ಅಂತಂದರೆ ಬೀಜಗಳನ್ನು ರೋಗಾಣು ಮತ್ತು ಕೀಟಗಳಿಂದ ಅಥವಾ ಮಣ್ಣುಗಳಿಂದ ಬರ್ತಕ್ಕಂಥ ಕೀಟಗಳಿಂದ ಅಥವಾ ದಾಸ್ತಾನು ಕೀಟಗಳಿಂದ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ಬಾಧೆಯನ್ನು ರಕ್ಷಿಸಲು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಔಷಧಿಗಳಿಂದ ಉಪಚಾರ ಮಾಡುವುದಕ್ಕೆ ನಾವು ಬೀಜೋಪಚಾರ ಅಂತ ಕರಿತೇವೆ. ಈ ಬೀಜೋಪಚಾರವು ಬೀಜಗಳನ್ನು ಸೂಕ್ಷ್ಮಾಣುಜೀವಿಗಳಿಂದ ಸೂರ್ಯನ ಒಂದು ಪ್ರಕಾಶಮಾನವಾದ ಒಂದು ಬೆಳಕಿನಿಂದ ಅಥವಾ ನೀರಿನಿಂದ ಉಪಚರಿಸುವಿಕೆಯನ್ನು ಸಹ ಒಳಗೊಂಡಿರುತ್ತದೆ. ಬೀಜೋಪಚಾರವನ್ನು ವಿಸ್ತಾರ ರೂಪದಲ್ಲಿ ಹೇಳುವುದಾದರೆ, ಬೀಜಕ್ಕೆ ಭೌತಿಕ ರಾಸಾಯನಿಕ ಅಣುಜೀವಿ ಮತ್ತು ಇತರೆ ವಸ್ತುಗಳಿಂದ ಉಪಚರಿಸಿ ಬೀಜಗಳ ಗುಣಮಟ್ಟವನ್ನು ಹೆಚ್ಚಿಸುವುದೆಂದು ಹೇಳಬಹುದಾಗಿದೆ. ಸರ್, ಈ ಬೀಜೋಪಚಾರ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ನಮ್ಮ ರೈತರಿಗೆ? ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬೆಳೆಯಿಂದ ಬೆಳೆಗೆ ಬೀಜಗಳ ಮುಖಾಂತರ ಹರಡ್ತಕ್ಕಂಥ ರೋಗಗಳನ್ನು ನಾವು ನಿಯಂತ್ರಿಸಬಹುದು. ಅದು ಉದಾಹರಣೆಗಾಗಿ ಭತ್ತದಲ್ಲಿ ಬರ್ತಕ್ಕಂಥ ಕಾಳಿನ ಕಾಡಿಗೆ ರೋಗ ಆಗಿರ್ಬೋದು, ಎಲ್ಮಿಂಥಸ್ಪೋರಿಯಂ ಅಂತ ಬರ್ತದೆ, ಅಥವಾ ಬ್ಲೈಟ್ ಇನ್ನಿತರ ರೋಗಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಬೀಜಗಳ ಕೊಳೆಯುವಿಕೆಯ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಬೀಜಗಳ ನಂತರ ಸಸಿಗಳಾಗ್ತವೆ, ಸಸಿಗಳು ಇನ್ನೇನು ಹಾಕಿ ಒಂದೆರಡು ದಿನಗಳಲ್ಲೇ ಅದು ಕೊಳೆತೋಗ್ತದೆ, ಅಂದರೆ ಸಸಿಗಳ ಒಣಗುವಿಕೆಯನ್ನು ಸಹ ನಾವು ತಡೆಗಟ್ಬೋದು. ಇದನ್ನು ಇಂಗ್ಲೀಷ್ನಲ್ಲಿ ಸೀಡ್ ಬ್ಲೈಟ್ ಅಂತ ಕರೀತಾರೆ, ಬೀಜ ಕೊಳೆಯುವಿಕೆಯನ್ನು ಇಂಗ್ಲೀಷಲ್ಲಿ ಸೀಡ್ ರಾಟ್ ಅಂತ ಕರೀತಾರೆ. ಉದಾಹರಣೆಗೆ ಪಿಥಿಯಂ ಪ್ರಭೇದ ಅಂತ ಬರ್ತದೆ, ರೈಜಾಕ್ಟನಿಯಾ ಅಂತ ಬರ್ತದೆ, ಕ್ಲೋರೋಶಿಯಂ ಅಂತ ಬರ್ತದೆ. ಮಣ್ಣಿನಿಂದ ಬರ್ತಕ್ಕಂಥ ರೋಗಾಣುಗಳನ್ನು ಬೀಜಗಳ ಅದು ಕೊಳೆಯುವಿಕೆ ಮತ್ತು ಸಸ್ಯಗಳ ಒಣಗುವಿಕೆಯನ್ನು ಆಗುತ್ತದೆ. ಬೀಜದ ಮೊಳಕೆ ಪ್ರಮಾಣ ಮತ್ತು ಸಂಗ್ರಹಣ ಶಕ್ತಿಯನ್ನು ನಾವು ಅಧಿಕಗೊಳಿಸ್ಬೋದು. ಅಂದರೆ ಶೇಕಡ ಬೀಜದ ಪ್ರಮಾಣವನ್ನು 100 ಕಾಳುಗಳಲ್ಲಿ ಶೇಕಡ 95-99 ಕಾಳುಗಳು ಮೊಳಕೆ ಹೊಡೆತಕ್ಕಂಥ ಒಂದು ಸಂಭವ ಬೀಜೋಪಚಾರದಿಂದ ಹೆಚ್ಚಾಗ್ತದೆ. ಆ ದಾಸ್ತಾನು ಏನಂದರೆ, ನಾವು ಶೇಖರಣೆ ಬೀಜವನ್ನು ನಾವು ಹೊಲಗಳಿಗೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ದಾಸ್ತಾನು ಮಾಡ್ತೀವಲ್ಲ, ದಾಸ್ತಾನು ಮಾಡಿದ ಬೀಜಗಳನ್ನು ಕೀಟ ಮತ್ತು ರೋಗಗಳಿಂದ ಸುರಕ್ಷಿತವಾಗಿಡಲಿಕ್ಕೆ ಬೀಜೋಪಚಾರ ಅತ್ಯಂತ ಹೆಚ್ಚು ಒಂದು ಪರಿಣಾಮಕಾರಿಯಾಗಿದೆ. ರೋಗರಹಿತ ಬೀಜಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಮದು ಮತ್ತು ರಫ್ತು ಮಾಡಿಕೊಳ್ಳಲು ಸಹ ಈ ಬೀಜೋಪಚಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೀಜವನ್ನು ಹರಡುವ ರೋಗಗಳನ್ನು ಸಹ ತಡೆಗಟ್ಟಲಿಕ್ಕೆ ಈ ಬೀಜೋಪಚಾರ ತುಂಬ ಒಂದು ಒಳ್ಳೆಯ ಒಂದು ಪದ್ಧತಿ ಅಂತ ಹೇಳೋಕ್ಕೆ ತಪ್ಪಾಗಲಾರ. ಸರ್, ತಾವು ಹೇಳಿದ್ರೆ ಬೀಜೋಪಚಾರ ಇದರ ಲಾಭಗಳು ಏನಾಗುತ್ತಂತೇಳಿ, ಎಷ್ಟು ಮಹತ್ವ ಅದು ಅನ್ನೋದು. ಈ ಬೀಜೋಪಚಾರ ಮಾಡಬೇಕಂದ್ರೆ ನಮ್ಮ ರೈತರು ಹಲವಾರು ಪದ್ಧತಿಗಳನ್ನು ಅನುಸರಿಸ್ತಾರೆ, ಅಂದರೆ ಒಬ್ಬೊಬ್ಬರೇ ಒಂದೊಂದು ಮೆಥಡ್ ಅಳವಡಿಸ್ಕೊಂಡಿರ್ತಾರೆ. ಈ ಬೀಜೋಪಚಾರ ಪದ್ಧತಿಗಳು, ಒಂದು ಸರಿಯಾದ ಕ್ರಮ ಬೀಜೋಪಚಾರ ಮಾಡೋದು, ಯಾವ್ಯಾವ ಪದ್ಧತಿಗಳಿದ್ದಾವೆ ಅದ್ರ ಬಗ್ಗೆ ಹೇಳಿ ಸರ್. ಈ ಬೀಜೋಪಚಾರದಲ್ಲಿ ಎಲ್ಲ ಬೆಳೆಗಳ ಬೀಜಗಳಿಗೂ ಒಂದೇ ಥರದ ಬೀಜೋಪಚಾರ ಮಾಡೋಕ್ಕಾಗಲ್ಲ. ಈಗ ನಾವು ಬೀಜ ಅಂತಂದರೆ ಕೆಲವರು ಬರೀ ಕಾಳುಗಳು ಅಷ್ಟೇ ಅಲ್ಲ, ಬೀಜ ಅಂದರೆ ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಸಸ್ಯದ ಒಂದು ಯಾವುದೇ ಭಾಗವನ್ನು ನಾವು ಬೀಜ ಅಂತ ಕರಿತೇವೆ. ಅದು ಕಾಳಾಗಿರ್ಬೋದು, ಕಾಂಡ ಆಗಿರ್ಬೋದು, ಬೇರಾಗಿರ್ಬೋದು, ಅಥವಾ ಒಂದು ತುಂಡಾಗಿರ್ಬೋದು, ಸಸ್ಯದ ಎಲೆ ಭಾಗ ಆಗಿರ್ಬೋದು, ಈ ಯಾವುದೇ ಒಂದು ಭಾಗವನ್ನು ನಾವು ಏನು ಬಿತ್ತನೆ ಉಪಯೋಗಿಸ್ತೀವೋ ಅದನ್ನು ನಾವು ಬೀಜ ಅಂತ ಕರಿತೇವೆ. ಆಮೇಲೆ ಎಲ್ಲ ಒಂದು ಬೀಜಗಳಿಗೆ ಬೀಜೋಪಚಾರ ಒಂದೇ ಥರದ ಕ್ರಮವನ್ನು ಅನುಸರಿಸುತ್ತಿಲ್ಲ. ಇದರಲ್ಲಿ ಹಲವು ಪದ್ಧತಿಗಳಿದ್ದಾವೆ, ಅದರಲ್ಲಿ ಪ್ರಮುಖವಾಗಿ 5 ಪದ್ಧತಿಗಳಿದ್ದಾವೆ. ಒಂದು, ಅದು ಮೊದಲನೇದಾಗಿ ಒಣ ರೂಪದಲ್ಲಿ ಅಂತಂದರೆ ಡ್ರೈ ಡ್ರೆಸ್ಸಿಂಗ್ ಅಂತ. ಡ್ರೈ ಡ್ರೆಸ್ಸಿಂಗ್ ಅಂದರೆ ಇದು ಓನ್ಲಿ ಪೌಡರ್ಗಳನ್ನು ನಾವು ಬೀಜಗಳನ್ನು ಮೇಲೆ ಮಿಕ್ಸ್ ಮಾಡೋದು, ಈ ಪೌಡರ್ ರೂಪದಲ್ಲಿರೋದು. ಇನ್ನೊಂದು ಹಸಿ ಹುಡಿ ಅಂತಂದರೆ ಸ್ವಲ್ಪ ಪೌಡ್ರಿಗೆ ಒಂಚೂರು ಹಸಿ ಅಂತ ನೀರನ್ನು ಬೆರೆಸಿ ಅದನ್ನು ಸ್ವಲ್ಪ ನಮ್ಮ ಹಸಿ ಮಾಡಿಕೊಂಡು ಆ ಬೀಜಗಳ ಮೇಲೆ ಅದು ಅಂಟ್ಕೊಳ್ಳೋ ಒಂದು ರೂಪದಲ್ಲಿ ಮಾಡ್ತಕ್ಕಂಥದ್ದು ಹಸಿ ಪುಡಿ ರೂಪದಲ್ಲಿ. ಅಂದರೆ ಇದು ಬಿತ್ತನೆಗೆ ಇನ್ನೇನು ಬಿತ್ತನೆ ಮಾಡಲಿಕ್ಕೆ ಇನ್ನೊಂದು ಕೆಲವು ಗಂಟೆಗಳಿರೋ ಟೈಮಲ್ಲಿ ಮಾಡ್ತಕ್ಕಂಥ ಒಂದು ವಿಧಾನಗಳು. ದ್ರಾವಣದಲ್ಲಿ ನೆನೆಸೋದು, ಇದು ಇನ್ನೊಂದು. ಇದು ಭತ್ತದಲ್ಲಿ ಯೂಶಲಿ ದ್ರಾವಣಗಳಲ್ಲಿ ಪೂರ್ತಿ ಕಂಪ್ಲೀಟ್ಲಿ ನೆನೆಸ್ತಾರೆ ಅದನ್ನು, ಇದು ಇನ್ನೊಂದು ಪದ್ಧತಿ ಆಗಿರುತ್ತೆ. ನೆಕ್ಸ್ಟ್ ಔಷಧದ ಒಂದು ಗಟ್ಟಿ ಕವಚವನ್ನು ಮಾಡ್ತೇವೆ. ಔಷಧದಿಂದ ಗಟ್ಟಿ ಕವಚ ಅಂತಂದರೆ ಫಾರ್ ಎಕ್ಸಾಂಪಲ್ 1 ಲೀಟರ್ ನೀರಿಗೆ ಒಂದು ಕುಡಿಕೆ ಬೆಲ್ಲ, 100 ಗ್ರಾಮ್ ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಪಾಕ ಮಾಡಿ ಆ ಪಾಕವನ್ನು ಚೆನ್ನಾಗಿ ನೀರು ಸ್ವಲ್ಪ ಅದು ಆರೋವರೆಗೆ ಇಟ್ಟು ಆರಿದ ನಂತರ ನಾವು ಬೇಳೆಕಾಳುಗಳಾಗಿರ್ಬೋದು ಇನ್ನಿದ ಎಣ್ಣೆಕಾಳುಗಳ ಬೆಳೆಗಳನ್ನು ಅದನ್ನು ಅದರಲ್ಲಿ ಹದ್ದಿ ಆ ಒಂದು ಅಂಟು ದ್ರಾವಣ ಯಾವಾಗ ಬೀಜಕ್ಕೆ ಅಂಟ್ಕೊಳ್ಳುತ್ತೋ ಆ ಅಂಟು ದ್ರಾವಣದ ಮೇಲುಗಡೆ ಪೌಡ್ರ್ಗಳನ್ನು ಮತ್ತು ಈ ಕೆಮಿಕಲ್ಗಳನ್ನು ಮಾಡೋದ್ರಿಂದ ಅದು ಔಷಧಿಗಳ ಕವಚ ಒಂದು ಉತ್ಪತ್ತಿ ಆಗುತ್ತೆ. ಇದರಿಂದ ಬೀಜದಲ್ಲಿರ್ತಕ್ಕಂಥ ಬೀಜದ ಕವಚ ಆಗಿರ್ಬೋದು, ಆಮೇಲೆ ಬೀಜದ ಎಂಡೋಸ್ಪರ್ಮ್ ಅಂದರೆ ಅದು ಆಹಾರ ಕೋಶ ಆಗಿರ್ಬೋದು, ಬೀಜದ ಎಂಬ್ರಿಯೋ ಸಹ ಯಾವುದೇ ಥರದ ಡ್ಯಾಮೇಜ್ ಆಗದಂಗೆ ಅತ್ಯಂತ ಹೆಚ್ಚಿನ ಒಂದು ಮೊಳಕೆ ಪ್ರಮಾಣ ಬರ್ತದೆ. ಮತ್ತು ಇದನ್ನು ನಾವು ಸುದೀರ್ಘಕಾಲವಾಗಿ ಅದನ್ನು ಹಾಗೆ ಇಡ್ಬೋದು. ಫಾರ್ ಎಕ್ಸಾಂಪಲ್ ಈ ಬಿತ್ತನೆ ಮಾಡಿದ ಬೀಜವನ್ನು ಈಗ ಫಾರ್ ಎಕ್ಸಾಂಪಲ್ ನಾವು ಬಿತ್ತನೆ ಮಾಡೋಕ್ಕೆ ಬೀಜ ತಂದಿರ್ತೀವಿ ಅಂತ ಹೇಳ್ಕೊಳ್ಳಿ, ತಂದು ಇನ್ನೇನು ಹೊಲವನ್ನು ಹದ ಮಾಡಿರ್ತೀವಿ, ನಾಳೆ ಬಿತ್ತನೆ ಮಾಡಬೇಕು, ಅಕಾಲಿಕ ಮಳೆ ಬರುತ್ತೆ, ಮಳೆ ಬಂದಾಗ ಕನಿಷ್ಠ 15-20 ದಿನ ಅವನಿಗೆ ಹೊಲದಲ್ಲಿ ಬಿತ್ತನೆ ಮಾಡೋಕ್ಕೆ ಆಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಈ ಒಂದು ಗಟ್ಟಿಯಾದ ಔಷಧ ಗಟ್ಟಿ ಕವಚ ಮಾಡೋ ಪದ್ಧತಿ ಒಂದು ಸೂಕ್ತವಾಗಿರುತ್ತೆ. ನಂತರ ಅವನಿಗೆ ಹದ ಬಂದುವಾಗ ಅದನ್ನು ಬಿತ್ತನೆ ಮಾಡ್ಬೋದು. ನಂತರ ಇನ್ನೊಂದಂದರೆ ಸೂಕ್ಷ್ಮವಾದ ಅನಿರೂಪ ಅಂತಂದರೆ ಇದು ಮಿಸ್ಟ್ ಫಾರ್ಮಿಂಗ್ ಅಂತ. ಅಂದರೆ ಜಸ್ಟ್ ಇದನ್ನು 1 ಲೀಟರ್ ದ್ರಾವಣಕ್ಕೆ 2 ಗ್ರಾಮ್ ಅಥವಾ 1 ಗ್ರಾಮ್ ನಾವೇ ಶಿಫಾರಸು ಮಾಡಿದ ಔಷಧಿಗಳನ್ನು ಕೀಟನಾಶಕಗಳನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಏನು ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಕಾಳುಗಳ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದು. ಇನ್ನೊಂದು ಹಸಿ ಪುಡಿ, ಇನ್ನೊಂದು ಸ್ಲರಿ ಅಂತ ಬರ್ತದೆ. ಸ್ಲರಿ ಅಂತಂದರೆ ಇದು ಎಸ್ಪೆಷಲಿ ಕಬ್ಬು, ಆಮೇಲೆ ಅರಿಶಿಣ, ಶುಂಠಿ, ಹಾಲುಗಡ್ಡೆ ಇವು ಗಡ್ಡೆಗಳನ್ನು ನೀರಲ್ಲಿ ನೆನೆ ಇಡ್ತಕ್ಕಂಥದ್ದು. ಕಂಪ್ಲೀಟ್ಲಿ ನೀರಲ್ಲಿ ಪೂರ್ತಿ ದ್ರಾವಣಗಳನ್ನು ಮಿಕ್ಸ್ ಮಾಡಿಕೊಂಡು ದ್ರಾವಣದಲ್ಲಿ ಕಬ್ಬಿನ ಮತ್ತು ಬಾಳೆ ದಿಂಡಾಗಿರ್ಬೋದು, ಅರಶಿನದ ಕೊಂಬೆ ಆಗಿರ್ಬೋದು, ಅರಶಿನದ ಈ ರೂಟ್ಸಿಂದ ಮತ್ತು ಏನು ತುಂಡುಗಳಿಂದ ಏನು ಬೀಜಗಳು ಉಪಯೋಗಿಸ್ತಾವೋ ಇಂಥ ಒಂದು ಬೆಳೆಗಳಿಗೆ ಇದು ಅತ್ಯಂತ ಪ್ರಾಮಾಣಿಕರಾಗಿರ್ತದೆ. ಸರ್ ಸರ್ ನಾವು ಯಾವ ಯಾವ ವಿಧಾನಗಳ ಮುಖಾಂತರ ನಾವು ಈ ಬೀಜೋಪಚಾರ ಮಾಡಲಿಕ್ಕೆ ಅವಕಾಶ ಇದೆ? ಇದರಲ್ಲಿ ಮುಖ್ಯವಾಗಿ ಕೀಟನಾಶಕಗಳನ್ನು ಉಪಯೋಗಿಸ್ತಾರೆ, ಶಿಲೀಂಧ್ರನಾಶಕಗಳನ್ನು ಉಪಯೋಗಿಸ್ತಾರೆ, ಮತ್ತು ಜೈವಿಕ ಗೊಬ್ಬರಗಳ ರಸಗೊಬ್ಬರಗಳನ್ನು ಉಪಯೋಗಿಸ್ತವೆ. ಶಿಲೀಂಧ್ರನಾಶಕಗಳಂತಂದರೆ ಬೀಜದಿಂದ ಬರ್ತಕ್ಕಂಥ ಶಿಲೀಂಧ್ರಗಳು ಅಂದರೆ ಸೀಡ್ ಬಾರ್ನ್, ಬೀಜದಿಂದ ಉಗಮವಾಗಿರ್ತಕ್ಕಂಥ ರೋಗಗಳನ್ನು ಹತೋಟಿಯಲ್ಲಿಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಕೆಮಿಕಲ್ ಅಂದರೆ ಶಿಲೀಂಧ್ರನಾಶಕಗಳು. ಬೀಜದ ವರಮೈ ಮೇಲೆ ಮತ್ತು ಭ್ರೂಣದೊಳಗೆ ಇರುವ ರೋಗಾಣುಗಳನ್ನು ಶಿಲೀಂಧ್ರನಾಶಕ ಔಷಧಿ ಒಣಪುಡಿ ಲೇಪನ ಮಾಡುವುದರಿಂದ ಇದನ್ನು ತಡೆಗಟ್ಬೋದು. ಅಲ್ಲ, ಶಿಲೀಂಧ್ರನಾಶಕದ ದ್ರಾವಣವನ್ನು ಉಪಯೋಗಿಸೋದ್ರಿಂದ ಕೆಲವು ರೋಗಾಣುಗಳು ಬೀಜದ ಕವಚದ ಹೊರಗೆ ಮತ್ತು ಒಳಗೆ ಇರದೆ ಬೀಜದ ಸಂಗಡ ಇರ್ತವೆ. ಎಂಡೋಸ್ಪರ್ಮ್ ಅಂತ ಬರ್ತದಲ್ಲ, ಆ ಎಂಡೋಸ್ಪರ್ಮ್ ಅಂತ ಎಂಬ್ರಿಯೋದಲ್ಲಿ ಇರುತ್ತೆ. ಅಂಥ ರೋಗಾಣುಗಳನ್ನು ಶಿಲೀಂಧ್ರನಾಶಕ ಔಷಧಿಗಳ ದ್ರಾವಣದಿಂದ ನೆನೆಸುವುದರಿಂದ ಅಥವಾ ಮುಳುಗಿಸುವುದರಿಂದ ಹಾಗೂ ಒಣ ಮತ್ತು ಹಸಿ ಉಡಿ ರೂಪದಲ್ಲಿ ಔಷಧಿಗಳನ್ನು ಉಪಚರಿಸುವುದರಿಂದ ಅಂಥ ರೋಗಗಳನ್ನು ನಾವು ನಾಶಪಡಿಸ್ತೀವಿ. ಉದಾಹರಣೆಗೆ ಭತ್ತದಲ್ಲಿ ಭತ್ತದ ಬೀಜಗಳನ್ನು ಸ್ಟ್ರೆಪ್ಟೋಮೈಸಿನ್ ದ್ರಾವಣದಲ್ಲಿ 12 ತಾಸು ನೆನೆಸಿಟ್ಟರೆ ಅದರಲ್ಲಿ ಬರ್ತಕ್ಕಂಥ ಈ ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್ ಅಂತ ರೋಗ ಬರುತ್ತೆ, ಆ ರೋಗವನ್ನು ತಡೆಗಟ್ಬೋದು. ಆಮೇಲೆ ಥೈರಮ್ ಮತ್ತು ಒಣಪುಡಿಗಳನ್ನು ಮಾಡೋದ್ರಿಂದ ಕಾಡಿಗೆ ರೋಗಗಳನ್ನು ನಾವು ತಡೆಗಟ್ಬೋದು. ಅದೇ ರೀತಿ ಮಣ್ಣಿನಲ್ಲಿದ್ದ ಶಿಲೀಂಧ್ರಗಳ ಹತೋಟಿಯ ವಿಧಾನ ಅಂತಂದರೆ ಅನೇಕ ಬೀಜಗಳ ಮತ್ತು ಸಸಿ ರೋಗಗಳು ಮಣ್ಣಿನ ಮುಖಾಂತರ ಹರಡುತ್ತವೆ. ಈ ಬೀಜ ಮತ್ತು ಸಸಿಗಳ ರೋಗಾಣುವಿನ ತುತ್ತಾಗಿ ಸಾಯ್ತವೆ. ಇವುಗಳನ್ನು ಹತೋಟಿಯಲ್ಲಿ ಮಾಡಲು ಬೀಜ ಮತ್ತು ಸಸಿಗಳನ್ನು ಶಿಲೀಂಧ್ರನಾಶಕವನ್ನು ಸಿಂಪಡಿಸಿ ಈಗ ಭತ್ತದ ಸಸಿಗಳಿಗೆ ಸಸಿಗಳ ಬೇರುಗಳನ್ನು ನಾವು ಈ ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಅದ್ದಿ ನಾವು ನಾಟಿ ಮಾಡೋದ್ರಿಂದ, ಕಬ್ಬಿನ ತಂಡೆಗಳನ್ನು ನಾವು ಈ ಶಿಲೀಂಧ್ರನಾಶಕ ದ್ರಾವಣದಿಂದ ಅದ್ದಿ ನಾವು ನಾಟಿ ಮಾಡೋದ್ರಿಂದ ಈ ಒಂದು ಪದ್ಧತಿಯಲ್ಲಿ ಸಹ ನಾವು ಈ ಒಂದು ಬೀಜೋಪಚಾರವನ್ನು ಮಾಡ್ಬೋದು. ಆಗಲೇ ನಿಮಗೆ ಮೊದಲೇ ಹೇಳಿದಂಗೆ ಶಿಲೀಂಧ್ರನಾಶಕ ಔಷಧಿಯಿಂದ ಜಡ ವಸ್ತುಗಳಿಂದ ಬೀಜದ ಮೇಲೆ ಗಟ್ಟಿ ಹೊದಕೆಯನ್ನು ಮಾಡೋ ಮೂಲಕನೂ ನಾವು ಈ ಒಂದು ಪದ್ಧತಿಯನ್ನು ಉಪಯೋಗಿಸ್ಬೋದು. ಮಿಸ್ಟ್ ಫಾರ್ಮ್ ಅಂತ ನಿಮ್ಗೆ ಆಗಲೇ ಹೇಳಿದೆ ನಾನು. ಈಗ 1 ಲೀಟರ್ ನೀರಿಗೆ 2 ಅಥವಾ 1 ಮೇಲೆ ಔಷಧಿಯನ್ನು ಅಥವಾ 1 ಗ್ರಾಮ್ 2 ಗ್ರಾಮ್ ಔಷಧವನ್ನು ಮಿಶ್ರಣ ಮಾಡಿ ಆ ದ್ರಾವಣವನ್ನು ನಾವು ಬಿತ್ತನೆ ಪೂರ್ವದಲ್ಲಿ ಸಿಂಪರಣೆ ಮಾಡೋದು. ಒಂದು ವಿಧಾನದಿಂದ ಸಹ ನಾವು ಈ ಒಂದು ಬೀಜೋಪಚಾರ ಕಾರ್ಯಕ್ರಮವನ್ನು ಮಾಡ್ಬೋದು. ಈಗ ಯಾವ್ಯಾವ ಒಂದು ಸಂದರ್ಭದಲ್ಲಿ ಬೀಜೋಪಚಾರ ಮಾಡಬೇಕಾಗುತ್ತೆ, ಯಾವ ಸನ್ನಿವೇಶ ಇದಕ್ಕೆ ಅವಕಾಶ ಕೊಡುತ್ತೆ? ತನೆಯಲ್ಲಿ ಬೀಜಗಳು ಬಲಿಯುವಾಗ ಅಂದ್ರೆ ಈ ಹೊಲದಲ್ಲಿ ಈಗ ಮುಂದಿನ ದಿನಗಳಲ್ಲಿ ಬೀಜೋತ್ಪಾದನ ತಾಕು ಇರುತ್ತೆ ಅಂತ ಹೇಳಿ ಸರ್ಟಿಫಿಕೇಶನ್ ಸರ್ಟಿಫೈಡ್ ಬೀಜ ಅಂದ್ರೆ ಪ್ರಾಮಾಣಿಕೃತ ಬೀಜದ ತಾಕು ಆಗಿರ್ಬೋದು ಅಥವಾ ಮುಂದೆ ನಾವು ಈ ಬೀಜವನ್ನು ಮುಂದಿನ ಬೆಳೆಗಳಿಗೆ ನಾವು ಉಪಯೋಗಿಸ್ತೇವೆ ಅಂತ ನಾವು ಮೊದಲೇ ನಿರ್ಧಾರ ಮಾಡಿದ ಒಂದು ತಾಕುಗಳನ್ನು ಜಾಗಗಳಲ್ಲಿ ಆಯ್ಕೆ ಮಾಡಿದ ಜಾಗಗಳಲ್ಲಿ ನಾವು ಬೀಜೋಪಚಾರವನ್ನು ಮೊದಲಿಂದನೇ ಅಂದರೆ ಪೂರ್ವದಲ್ಲೇ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಅಂತಂದರೆ ತನೆಯಲ್ಲಿ ಬೀಜಗಳು ಬಲಿಯುವಾಗ ಅಥವಾ ಮಾಗುವಾಗ ಬೀಜಗಳನ್ನು ಕೊಯ್ಲು ಮಾಡುವಾಗ ಒಣಗಿಸುವಾಗ ಆ ಬೀಜ ಸಂಸ್ಕರಣಾ ಘಟಕದಲ್ಲಿ ಅದನ್ನು ಸಂಸ್ಕರಿಸುವಾಗ ಆಮೇಲೆ ಒಡಕಾದ ಬೀಜಗಳು ಕೆಲವೊಂದ್ಸರಿ ಎಂಡೋಸ್ಪರ್ಮು ಮತ್ತು ಎಂಬ್ರಿಯೋ ಚೆನ್ನಾಗಿರುತ್ತೆ, ಕೇವಲ ಕವಚಗಳು ಮಾತ್ರ ಒಡೆದಿರ್ತದೆ, ಅಂಥ ಒಂದು ಅದು ಮಜ್ಜೀವ ಇರ್ತದೆ. ಆ ಒಡಕಾದ ಬೀಜಗಳಿಗೆ ಅತಿ ತಂಪು ಮತ್ತು ಒದ್ದೆ ಮಣ್ಣಿನಲ್ಲಿ ಅಥವಾ ಹೆಚ್ಚು ಒಣಗಿದ ಮಣ್ಣಿನ ಪರಿಸರದಲ್ಲಿ ರೋಗಾಣುಗಳು ಬೀಜಗಳಿಗೆ ಅಂಟಿಕೊಳ್ಳುವ ಸಾಧ್ಯತೆ ಉಂಟು. ಈ ಸಂದರ್ಭಗಳಲ್ಲಿ ಹಾಗೂ ಬೀಜ ಸಂಗ್ರಹಣೆಯ ಪೂರ್ವದಲ್ಲೂ ಬೀಜ ಆಮದು ಮತ್ತು ರಫ್ತು ಮಾಡುವಾಗ ಬೀಜೋಪಚಾರ ಮಾಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ದಾಸ್ತಾನು ಸಮಯದಲ್ಲಿ ಬೀಜಗಳನ್ನು ಕೀಟಗಳಿಂದ ಸಂರಕ್ಷಿಸಲು ಬೀಜೋಪಚಾರ ಮಾಡುವುದು ಅತ್ಯಂತ ಹೆಚ್ಚು ಅವಶ್ಯಕ. ನಾವು ಬೀಜೋಪಚಾರ ಮಾಡಬೇಕಾದ್ರೆ ಏನೇನು ಒಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ ಅದರ ಬಗ್ಗೆ ಹೇಳಿ ಸರ್. ಬೀಜೋಪಚಾರ ನಾವು ಎಲ್ಲ ಕೆಮಿಕಲ್ಗಳನ್ನು ನಾವು ಬೀಜೋಪಚಾರಕ್ಕೆ ಉಪಯೋಗಿಸೋಕ್ಕಾಗೋದಿಲ್ಲ. ಕೆಲವೊಂದೊಂದು ಗಮನಿಸಬೇಕಾದ ಇಂಪಾರ್ಟೆಂಟ್ ಅಂಶಗಳು ಅಂತಂದರೆ ಶಿಲೀಂಧ್ರ ಮತ್ತು ಕೀಟನಾಶಕಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕು ಮತ್ತು ಬೀಜದ ಗುಣಮಟ್ಟ ಹೆಚ್ಚಿಸುವಂತಿದ್ದು ಬೀಜಗಳಿಗೆ ಯಾವುದೇ ಥರದ ಹಾನಿಯನ್ನು ಉಂಟು ಮಾಡಬಾರದು. ಅಂದರೆ ಬೀಜದ ಮೊಳಕೆ ಪ್ರಮಾಣದಲ್ಲೂ ಸಹ ಏರುಪೇರಾಗಬಾರ್ದು. ಬೀಜದಲ್ಲಿರ್ತಕ್ಕಂಥ ಮೂರು ಭಾಗಗಳು ಪ್ರಮುಖವಾಗಿ ಕವಚ, ಎಂಡೋಸ್ಪರ್ಮ್, ಎಂಬ್ರಿಯೋ, ಇವು ಯಾವುದೇ ಥರದನ್ನು ಈ ಮೂರು ಭಾಗಗಳನ್ನು ಯಾವುದೇ ಥರದ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಕೆಮಿಕಲ್ಗಳು ಅಥವಾ ರಾಸಾಯನಿಕಗಳನ್ನು ನಾವು ಯೂಸ್ ಮಾಡಬಾರ್ದು. ಮನುಷ್ಯರಿಗೆ ಮತ್ತು ಜಾನುವಾರುಗಳಿಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಆಡು ಕುರಿ ಕೋಳಿಗಳಿಗೂ ಸಹ ಮೇಲೆ ಯಾವುದೇ ರೀತಿಯ ದುಷ್ಪರಿಣಾಮಗಳನ್ನು ಮಾಡುವಂತಿರಬಾರದು. ಸಸ್ಯಗಳಲ್ಲಿ ಮತ್ತು ಹಾಗೂ ಭೂಮಿಯಲ್ಲಿ ಯಾವುದೇ ವಿಷ ಪದಾರ್ಥವನ್ನು ಬಿಡಬಾರದು. ಅಂದರೆ ನಾವು ಈ ಬೀಜೋಪಚಾರ ಮಾಡಿರ್ತೀವಲ್ಲ, ಆ ಕೆಮಿಕಲಿಂದ ಸಾಯಿಲಲ್ಲಿ ಆ ಒಂದು ಕೆಮಿಕಲ್ ತುಂಬ ವರ್ಷಗಳಿಂದ ಇರಬಾರ್ದು ಮತ್ತು ಭೂಮಿಯಲ್ಲೂ ಸಹ ಅದು ಇರಬಾರ್ದು. ಮತ್ತು ಯಾವುದೇ ನಾವು ಊಟ ಮಾಡ್ತಕ್ಕಂಥ ಪದಾರ್ಥಗಳಲ್ಲೂ ಸಹ ಅದು ಬರಬಾರ್ದು. ಬೀಜೋಪಚಾರವನ್ನು ಸೂಕ್ತ ಪ್ರಮಾಣದಲ್ಲಿ ಮಾತ್ರ ಉಪಯೋಗಿಸಬೇಕು. ಅಂದರೆ ಈಗ ನಾವು ಶಿಫಾರಸು ಮಾಡಿರ್ತೀವಿ ಒಂದು ಕೆ ಜಿಗೆ 2 ಗ್ರಾಮ್ ಅಥವಾ 3 ಗ್ರಾಮ್ ಅಂತ ಮಾಡಿರ್ತೀವಲ್ಲ, ಅಷ್ಟೇ ಪ್ರಮಾಣದಲ್ಲಿ ಅದನ್ನು ಉಪಯೋಗಿಸ್ಬೇಕು. ಅದು ಹೆಚ್ಚು ಮಾಡೋದ್ರಿಂದ ಅದಕ್ಕೆ ಅಡ್ವರ್ಸ್ ಎಫೆಕ್ಟ್ಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನಾವು ಏನು ಶಿಫಾರಸು ವಿಜ್ಞಾನಿಗಳು ಶಿಫಾರಸು ಮಾಡಿದ ರೀತಿಯಲ್ಲಿ ಸಹ ಬೀಜೋಪಚಾರ ಮಾಡೋದು ಒಳ್ಳೆಯದು. ಬೀಜೋಪಚಾರದ ಔಷಧಿಗಳ ಪ್ರಮಾಣದ ಕಡಿಮೆ ಬೆಲೆಗೆ ದೊರೆಯುವಂತಿರಬೇಕು, ಅಂದರೆ ಚೀಪಾಗಿರಬೇಕು. ಬೀಜೋಪಚಾರದ ಔಷಧಿಗಳು ಬೇರೆ ಬೇರೆ ಔಷಧಿಗಳ ಜೊತೆಗೆ ಹೊಂದಾಣಿಕೆಯಾಗುವಂತಿರಬೇಕು. ಅಂದರೆ ಅದು ಹಾಕಿದ ತಕ್ಷಣ ಅದು ಇನ್ನೊಂದು ಬೇರೆದನ್ನು ಮಿಕ್ಸ್ ಮಾಡುವ ಥರ ಇರಬಾರ್ದು, ಎಲ್ಲ ಜೊತೆಗೆ ಹೊಂದಾಣಿಕೆ ಇರತಕ್ಕಂಥ ಒಂದು ಕೆಮಿಕಲ್ ಆಗಿರಬೇಕು. ಇತರ ಬೆಳೆಗಳ ಮೇಲೆ ಯಾವುದೇ ಥರದ ದುಷ್ಪರಿಣಾಮಗಳನ್ನು ಅದು ಬೀರಬಾರದು. ಅಂದರೆ ಇತರ ಬೆಳೆಗಳಂದರೆ ಈಗ ಭತ್ತ ತೊಗೊಂಡಿರ್ತೀವಿ, ಭತ್ತದ ಪಕ್ಕದಲ್ಲಿ ಅಕ್ಕಪಕ್ಕ ಬೇರೆ ಬೇರೆ ಬೆಳೆಗಳಿರ್ತವೆ, ಜೋಳ ಇರ್ತದೆ, ಮೆಕ್ಕೆಜೋಳ ಇರ್ತದೆ, ಆ ಬೆಳೆಗಳಿಗೂ ಸಹ ಇದರ ಅಡ್ವರ್ಸ್ ಎಫೆಕ್ಟ್ ಆಗಬಾರದು. ಔಷಧಿಗಳು ಸಾಕಷ್ಟು ಕಾಲ ತಮ್ಮ ರಾಸಾಯನಿಕ ಕ್ರಿಯಾಶಕ್ತಿಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತಿರಬೇಕು. ಯಾಕಂದರೆ ನಾವು ಬಿತ್ತನೆನ ಈಗ ಬೀಜೋಪಚಾರ ಮಾಡಿದ್ದು ಇಮಿಡಿಯೇಟ್ಲಿ 24 ಅವರ್ಸಲ್ಲಿ ಬಿತ್ತನೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅದನ್ನು ನಾವು ದಾಸ್ತಾನು ಮಾಡ್ತೇವೆ, ದಾಸ್ತಾನು ಮಾಡಿ ಶೇಖರಣೆ ಮಾಡ್ತೇವೆ, ಶೇಖರಣೆ ಮಾಡಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಟ ಮಾಡ್ತೇವೆ. ಸಾಗಾಟ ಮಾಡಿದ್ಮೇಲೆ ಮತ್ತೆ ಅದನ್ನು ಮಾರಾಟ ಕೇಂದ್ರಗಳಿಗೆ ತೊಗೊಂಡೋಗ್ತೇವೆ. ಮಾರಾಟ ಕೇಂದ್ರಗಳಿಂದ ರೈತ ತೊಗೊಂಡ್ಬರ್ತಾನೆ. ರೈತ ತೊಗೊಂಡು ಬಂದಾಗೂ ಸಹ ಅವನಿಗೆ ಬಿತ್ತನೆ ಮಾಡಲಿಕ್ಕೆ ಒಳ್ಳೆಯ ಒಂದು ಹದ ಅಂದರೆ ಹದ ಇರಲ್ಲ ಜಮೀನಲ್ಲಿ, ನೀರಿನ ಅಂಶ ಕಮ್ಮಿ ಇರುತ್ತೆ ಅಥವಾ ಮಳೆ ಜಾಸ್ತಿ ಆಗಿರುತ್ತೆ, ಮಳೆ ಕಮ್ಮಿ ಆಗಿರುತ್ತೆ, ಇನ್ನು ಹೊಲ ಹದ ಮಾಡಿರೋದಿಲ್ಲ. ಸೊ ಈ ಎಲ್ಲ ಟೈಮಲ್ಲೂ ಸಹ ಸುದೀರ್ಘವಾಗಿ ಹೆಚ್ಚು ಕಾಲ ಈ ರಾಸಾಯನಿಕ ತನ್ನ ಕ್ರಿಯಾಶಕ್ತಿಯ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತೆ ಇರಬೇಕು. ಸರ್, ಈಗ ಬೇರೆ ಬೇರೆ ಬೆಳೆಗಳಲ್ಲಿ ಬೀಜಗಳಿಗೆ ಶಿಫಾರಸು ಮಾಡಿರ್ತಾರೆ, ಇಂತಿಂಥ ಬೀಜಗಳಿಗೆ ನೀವು ಬೀಜೋಪಚಾರ ಮಾಡಬೇಕು ಇಂತಿಂಥ ಬೆಳೆಗಳಿಗೆ ಅಂತೇಳಿ, ಈ ಶಿಫಾರಸು ಮಾಡಿದ ಒಂದು ಬೀಜೋಪಚಾರದ ಪದ್ಧತಿಗಳು ಅದರ ಬಗ್ಗೆ ಹೇಳಿ. ಈಗ ನಾನು ಕೆಲವೊಂದೊಂದು ಇಂಪಾರ್ಟೆಂಟ್ ಈ ಒಂದು ಏರಿಯಾದಲ್ಲಿ ಬೆಳೀತಕ್ಕಂಥ ಬೆಳೆಗಳ ಬಗ್ಗೆ ಶಿಫಾರಸು ಮಾಡಿದ ಬೀಜೋಪಚಾರದ ಒಂದು ಕೆಮಿಕಲ್ಸ್ಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಭತ್ತ ಅಂತ್ಯಗಳು, ಭತ್ತದಲ್ಲಿ ಜ್ಯೋತಿ ಭತ್ತವನ್ನು ಹೊರತುಪಡಿಸಿ ಉಳಿದ ಎಲ್ಲ ಭತ್ತದ ತಳಿಗಳಿಗೆ ತೈರಂ ಅಂತ ಬರ್ತದೆ. ತೈರಂ 75 WDP ಅಂತ ಇರ್ತದೆ. ನೀವು ಗೊಬ್ಬರದ ಅಂಗಡಿಗಳಲ್ಲಿ ಅಥವಾ ಯಾವ್ದು ಅಂಗಡಿಗಳಲ್ಲಿ ಕೇಳಿದರೆ ಅಂತ ಕೊಡ್ತಾರೆ. ಇದು 1 ಕ್ವಿಂಟಲ್ಗೆ ನಾನು ಗಮನಿಸಿ ರೈತರೆ 1 ಕ್ವಿಂಟಲ್ಗೆ 200-300 ಗ್ರಾಮ್ 200-300 ಗ್ರಾಮ್ ಅಂದರೆ 1 ಕೆಜಿಗೆ 2-3 ಗ್ರಾಮ್ ಒಂದು ಪೌಡರ್ ರೂಪದಲ್ಲಿರ್ತದೆ. ಇದು ಜ್ಯೋತಿ ಭತ್ತವನ್ನು ಬಿಟ್ಟು ಉಳಿದ ಎಲ್ಲ ತಳಿಗಳಿಗೂ ತೈರಂ 75 WDP ಅನ್ನೋದನ್ನು 1 ಕೆಜಿಗೆ 2-3 ಗ್ರಾಮ್ ಅಥವಾ ಕ್ವಿಂಟಲ್ಗೆ 200-300 ಗ್ರಾಮ್ ಒಂದು ಪ್ರಮಾಣವನ್ನು ನಾವು ಬೀಜೋಪಚಾರಕ್ಕೆ ಉಪಯೋಗಿಸ್ಬೋದು. ಜ್ಯೋತಿ ಭತ್ತಕ್ಕೆ ನಾವು ಬ್ಯಾವಿಸ್ಟಿನ್ ಅಂತ ಬರ್ತದೆ, ಬ್ಯಾವಿಸ್ಟಿನ್ ಅಂತ ಇದು ಶಿಲೀಂಧ್ರ ನಾಶಕನೇ. ಇದನ್ನು ಇದು ಸಹ 2-3 ಗ್ರಾಮ್ ಪರ್ ಕೆಜಿ 1 ಕೆಜಿಗೆ ಉಪಯೋಗಿಸ್ಬೇಕು. ಅದೇ ರೀತಿ ಜೋಳದಲ್ಲಿ ತೈರಂ, ಇದು ತೈರಂ 75 WDP ಅಂತ ಬರ್ತದೆ ಅಥವಾ ಕ್ಯಾಪ್ಟಪಾಲ್ ಅಂತ ಬರ್ತದೆ. ಇದು ಸಹ 2-3 ಗ್ರಾಮ್ 1 ಕೆಜಿಗೆ. ಮತ್ತು ಗೋಧಿಗೂ ಸಹ ತೈರಂ 75 WDP ಅಂತ ಬರ್ತದೆ. ಇದು 3 ಗ್ರಾಮ್ 1 ಕೆಜಿ ಗೋಧಿ ಬೀಜಕ್ಕೆ. ಅದೇ ಗೋವಿನ ಜೋಳದಲ್ಲಿ ತೈರಂ 75 WDP ಅಂತ ಬರ್ತದೆ. ಇದು 1 ಗ್ರಾಮ್ 1 ಕೆಜಿಗೆ. ಇದರ ಜೊತೆಗೆ ಮತ್ತೆ ಇದು ತೈರಂ ಅಲ್ಲದೇ ಮೆಟಲಾಕ್ಸಿಲ್ ಅಂತ ಬರ್ತದೆ. ಮೆಟಲಾಕ್ಸಿಲ್ ಸಹ ಅದು 2.5 ಗ್ರಾಮ್ 1 ಕೆಜಿಗೆ. ಇದು ಮೆಟಲಾಕ್ಸಿಲ್ ಅನ್ನೋದು ಇದು ಡ್ರೈ ಪೌಡರ್ ಆಗಿರ್ತದೆ. ಅದೇ ತೈರಂ ಅನ್ನೋದು ಹಸಿ ಹುಡಿ ಆಗಿರ್ತದೆ. ಅದೇ ರೀತಿ ಕಡಲೆ, ಕಡಲೆ ಅಂತಂದರೆ ಈಗ ಎಸ್ಪೆಷಲಿ ಕಡಲೆಗೆ ಸ್ವಲ್ಪ ಕೀಟಾಣುಗಳ ಬಾಧೆ ಜಾಸ್ತಿ, ಯಾಕಂದರೆ ಬೇಳೆಕಾಳಲ್ಲ. ಇದರಲ್ಲಿ ಬೀಜೋಪಚಾರ ಕಂಪಲ್ಸರಿ ನಾವು ಮಾಡಲೇಬೇಕಾಗಿರ್ತದೆ. ಇದಕ್ಕೆ ಕಾರ್ಬಾಕ್ಸಿನ್ ಅಂತ ಬರ್ತದೆ, ಇದು 2.5 ಗ್ರಾಮ್ ಒಂದು kg ಬೀಜಕ್ಕೆ, ಅಥವಾ ಅದಿಲ್ಲದಿದ್ದರೆ ಕ್ಯಾಪ್ಟಾಪಾಲ್ ಅಂತ ಬರ್ತದೆ, ಕ್ಯಾಪ್ಟಾಪಾಲ್ ಅಥವಾ ಥೈರಮ್ ಅಥವಾ ಕಾರ್ಬಾಕ್ಸಿನ್ ಅಂತ. ಇವು ಮೂರಲ್ಲಿ ಯಾವುದಾದ್ರೂ ಒಂದು ಕೆಮಿಕಲ್ 2.5 ಗ್ರಾಮ್ 1 kg ಉಪಯೋಗಿಸ್ಬೋದು. ಉದ್ದು ಮತ್ತು ಹಲಸಂದಿ, ಹೆಸರು, ತೊಗರಿ, ಶೇಂಗಾ ಇವು ಕೆಲವಕ್ಕೂ ಥೈರಮ್ 75 WDP ಅಂಥದ್ದು 2-2.5 ಗ್ರಾಮ್ ಪೌಡರನ್ನು ನಾವು ಉಪಯೋಗಿಸ್ಬೋದು. ಅದೇ ರೀತಿ ಶೇಂಗಾದಲ್ಲಿ ಸಹ ಕ್ಯಾಪ್ಟಾನ್ ಅಂತ ಬರ್ತದೆ, ಥೈರಮ್ ಅಂತ ಬರ್ತದೆ, ಕ್ಯಾಪ್ಟಾಲ್. ಆಮೇಲೆ ಕ್ಯಾಸ್ಟರಲ್ಲಿ ಆರ್ಗ್ಯಾನೋ ಮರ್ಕ್ಯೂರಿಯಲ್, ಆರ್ಗ್ಯಾನೋ ಮರ್ಕ್ಯೂರಿಯಲ್ ಅಂತಂದರೆ 1 ಗ್ರಾಮ್, ಇದು 1 kg 3 ಗ್ರಾಮ್ ಒಣ ಉಡಿ. ಅದೇ ರೀತಿ ಕುಸುಬೆಯಲ್ಲಿ ಸಹ ಥೈರಮ್ 75 WD, ಎಲ್ಲ ಪ್ರಮುಖವಾಗಿ ಎಲ್ಲ ಬೇಳೆಕಾಳುಗಳಲ್ಲಿ ಮತ್ತು ಭತ್ತಗಳಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ ಥೈರಮ್ 75 ಅನ್ನೋದು ಅದು ಯೂನಿವರ್ಸಲ್ ಸೀಡ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ಕೆಮಿಕಲ್ ಆಗಿದೆ. ಸರ್, ನಮ್ಮ ರೈತರು ಈ ಬೀಜೋಪಚಾರ ಮಾಡ್ತಾರೆ ಸಾಕಷ್ಟು, ಯಾಕಂದರೆ ನಮ್ಮ ವಿಜ್ಞಾನಿಗಳು ಅದಕ್ಕೆ ಸಲಹೆ ಕೊಡ್ತಾರೆ, ಅಧಿಕಾರಿಗಳು ಸಲಹೆ ಕೊಡ್ತಾರೆ. ಈ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಯಾವ ರೀತಿಯ ಲಾಭಗಳಾಗ್ತವೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ನಾನು ಹಾಗೆ ಹೇಳಿದಂಗೆ ಇದು ಒಂದು ಅತ್ಯಂತ ಪ್ರಮುಖವಾದ ಘಟ್ಟ, ಪ್ರಮುಖವಾದ ಒಂದು ಪದ್ಧತಿ. ಎಲ್ಲ ರೈತರು ತಪ್ಪದೇ ತಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಏ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಕಾರ್ಯ ಅಂದರೆ ತಪ್ಪಾಗಲಾರದು. ಇದರಿಂದ ನಾವು ಏನೇನಾಗ್ತದೆ ಅಂತಂದರೆ, ಈಗ ಶೇಕಡ ಮೊಳಕೆ ಪ್ರಮಾಣದ ಒಂದು ಪರ್ಸೆಂಟೇಜ್ ಇದೆಯಲ್ಲ, ಅದು ಶೇಕಡವಾರು ಜಾಸ್ತಿ ಆಗ್ತದೆ. ಅಂದರೆ ನೀವು ಒಂದು 100 ಕಾಳನ್ನು ಬಿತ್ತನೆ ಮಾಡಿದ್ದೀನಿ ಅಂತಂತಂದರೆ ಅದರಲ್ಲಿ ಶೇಕಡ 85-90% ಜರ್ಮಿನೇಷನ್ ಬಂದರೆ ನಿಮಗೆ ಒಟ್ಟಾರೆ ಇಳುವರಿ ಜಾಸ್ತಿ ಬರ್ತದೆ. ಮತ್ತು ನೀವು ಮತ್ತೆ ಅದನ್ನು ಗ್ಯಾಪ್ ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಒಟ್ಟಾರೆ ಇಳುವರಿ ಪ್ರೊಡಕ್ಟಿವಿಟಿ ಜಾಸ್ತಿ ಬರುತ್ತೆ, ಪ್ರೊಡಕ್ಷನ್ ಜಾಸ್ತಿ ಬರ್ತದೆ. ಒಂದು ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಎರಡನೇದು ಸಸ್ಯಗಳಿಗೆ ಬರ್ತಕ್ಕಂಥ ಅಂದರೆ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಾಗಿರ್ಬೋದು ಅಥವಾ ಸೀಡ್ ಬೋರನ್ ಡಿಸೀಸ್. ಕೆಲವೊಂದೊಂದು ಸೀಡ್ ಪ್ಲಾಟ್ಗಳಲ್ಲೇ ಆ ಒಂದು ಈ ಬಿತ್ತನೆ ಬೀಜ ಉಪಯೋಗಿಸ್ತಕ್ಕಂಥ ಬೀಜ ರೋಗದಿಂದ ಆಲ್ರೆಡಿ ರೋಗ ಸಹಿತವಾಗಿರ್ತದೆ. ಆ ರೋಗ ಸಹಿತವಾಗಿರೋದ್ರಿಂದ ಇದನ್ನು ನಾವು ಮತ್ತೆ ತೊಗೊಂಡು ಬಂದು ಬೀಜೋಪಚಾರ ಮಾಡ್ದಂಗೆ ಏನಾದರೂ ನಾವು ಬಿತ್ತನೆ ಮಾಡಿದ್ರಿಂದ ಆ ರೋಗ ಮತ್ತೆ ಈ ಬೆಳೆಗೂ ಬರುತ್ತೆ, ಅಕ್ಕಪಕ್ಕದ ಎಲ್ಲ ಒಂದು ಎಲ್ಲ ಗಿಡಗಳಿಗೂ ಬಂದು ಎಂಟೈರ್ ಬೆಳೆಗೆ ಅದು ಸ್ಪ್ರೆಡ್ ಆಗ್ತದೆ. ಇದರಿಂದ ಮತ್ತೆ ರೈತನಿಗೆ ಹೊರೆ ಜಾಸ್ತಿ ಆಗ್ತದೆ. ಏನಿಗೆ ಹೆಂಗೆ ಹೊರೆ ಜಾಸ್ತಿ ಆಗ್ತದೆ ಅಂತಂದರೆ ಅವನು ಮತ್ತೆ ಅದಕ್ಕೆ ಕೆಮಿಕಲನ್ನು ತೊಗೊಬರಬೇಕು, ಮತ್ತು ಅದಕ್ಕೆ ಸ್ಪ್ರೇ ಮಾಡಬೇಕು. ಅದರ ಅದು ಅವನಿಗೆ ಇನಿಷಿಯಲ್ ಸ್ಟೇಜಲ್ಲಿ ಗೊತ್ತಾದರೆ ಕೆಲವೊಂದು ಸ್ಪ್ರೇನಲ್ಲೇ ಗೊತ್ತಾಗುತ್ತೆ. ಈಗ ರೈತನಿಗೆ ಲಿಕ್ವಿಡ್ ಆಗಿರ್ಬೋದು, ಆಮೇಲೆ ಕಾಸ್ಟ್ ಆಫ್ ಲೇಬರ್ ಆಗಿರ್ಬೋದು, 2-3 ಸ್ಪ್ರೇಗಳನ್ನು ಅವನು ಅವಾಯ್ಡ್ ಮಾಡ್ಬೋದು. ಅದರಿಂದ ರೈತನಿಗೆ ಆರ್ಥಿಕವಾಗಿ ನಷ್ಟ ಆಗ್ತದೆ. ಅದೇ ರೀತಿ ಬೀಜೋಪಚಾರ ಮಾಡೋದ್ರಿಂದ ಅವನು ಆ ಒಂದು ನಷ್ಟವನ್ನು ಕಡಿಮೆ ಮಾಡ್ಕೋಬೋದು. ಆ ಕೀಟದಿಂದ ಬರಬಾರ್ದು. ಈಗ ಕೆಲವೊಂದೊಂದು ಈಗ ಕಡಲೆ, ಉದ್ದು, ಹೆಸರು ಅಂತಕ್ಕೆ ಕೆಲವೊಂದೊಂದು ಈ ಬೆಳೆಗಳಲ್ಲಿ ಕೀಟ ಇದೆಯಲ್ಲ, ಏನು ಬುದ್ಧಿವಂತ ಕೀಟ ಇದೆಯಲ್ಲ, ಅದು ತನ್ನ ಸಂತತಿಯನ್ನು ಬೆಳೆಸಲಿಕ್ಕೋಸ್ಕರ ಆ ಕಾಳುಗಳಲ್ಲೇ ಮೊಟ್ಟೆ ಇಟ್ಟಿರುತ್ತೆ. ಆ ಮೊಟ್ಟೆ ಭೂಮಿಗೆ ಮಣ್ಣಿಗೆ ಬಿದ್ದಾಗ ಮಾತ್ರ ಅವು ಮೊಟ್ಟೆಗಳು ಹ್ಯಾಚಾಗಿ ಮರಿಗಳಾಗೋ ಒಂದು ಆ ಥರದ ಒಂದು ಕೀಟಗಳು ಸಹ ಇದ್ದಾವೆ. ಆ ಕೀಟಗಳ ಮೊಟ್ಟೆಗಳನ್ನು ನಾವು ಈ ಬೀಜೋಪಚಾರ ಮಾಡೋದ್ರಿಂದ ನಾಶ ಮಾಡ್ಬೋದು. ಇದರಿಂದ ಮತ್ತೆ ಕೀಟಗಳ ಬಾಧೆಯನ್ನು ಸಹ ಕಡಿಮೆ ಆಗುತ್ತೆ. ಸೊ ಕೀಟ ಮತ್ತು ರೋಗದ ಬಾಧೆ ಕಮ್ಮಿ ಆಗೋದ್ರಿಂದ ರೈತನಿಗೆ ಕೆಮಿಕಲ್ಗಳನ್ನು ಸ್ಪ್ರೇ ಮಾಡ್ತಕ್ಕಂಥ ರಾಸಾಯನಿಕಗಳನ್ನು ಸ್ಪ್ರೇ ಮಾಡಿದ್ರೆ ಸಿಂಪರಣೆ ಮಾಡಿಸ್ತಕ್ಕಂಥ ಹಣ ಉಳಿತದೆ, ಮತ್ತು ಖರ್ಚು ಉಳಿತದೆ, ಮತ್ತು ಹೆಚ್ಚಾಗಿ ಅದು ಇಳುವರಿಯಲ್ಲಿ ತುಂಬ ತುಂಬ ಜಾಸ್ತಿ ಅಂತರ ಜಾಸ್ತಿ ಆಗ್ತದೆ. ಆಮೇಲೆ ಮೊಳಕೆ ಪ್ರಮಾಣ ಜಾಸ್ತಿ ಆದಂಗೆಲ್ಲ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಅನ್ನೋದಕ್ಕಿಂತ ಪರ್ ಹೆಕ್ಟೇರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು. ಅಂದರೆ ಆ ಇಳುವರಿ ಒಂದು ಏರಿಯಾದಲ್ಲಿ ಅತ್ಯಂತ ಹೆಚ್ಚು ಇಳುವರಿಯನ್ನು ತೆಗಲಿಕ್ಕೆ ಇದು ಅತ್ಯಂತ ಅವಶ್ಯಕವಾಗ್ತದೆ, ಮತ್ತು ರೈತನಿಗೆ ಲಾಭದಾಯಕವಾಗ್ತದೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರೆ. ಅಂದರೆ ಬೀಜೋಪಚಾರದ ಒಂದು ಮಹತ್ವ, ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ರೈತ ಬಂಧುವರೇ. ಬೀಜಗಳ ಮಹತ್ವ ಹಾಗೂ ಬೀಜೋಪಚಾರ ಈ ಕುರಿತು ಇದುವರೆಗೂ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೀಜ ವಿಜ್ಞಾನಿ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಗಜಮುಖನೆ ಗರ್ಭ ಶ್ರೀ ಗಣನಾಥ ಗಜಮುಖನೆ ಗರ್ಭ ಶ್ರೀ ಗಣನಾಥ ಹೌದೌದು ಇಲ್ಲಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ಹೌದೌದು ವಿದ್ಯಾದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ ಶರಣು ಶರಣಯ್ಯ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಹೀರೆ ಚಂದಾಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಪಪ್ಪೆಗೌಡನ್ ಕೂರ್ದ ಗದ್ಗೇರವ್ರೇ ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು ಜೋಡಿ ತೊಟ್ಲು ಕಟ್ಟಿಕೊಂಡು ಜೋಗುಳ ಹಾಡಬೇಕು ಅಯ್ಯ ಅತ್ತೆ ಮಾತು ಹಿಂದಾಗಬೇಕು ಸೊಸೆ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಬೆಟ್ಟಗಳ ಬಿದ್ದು ಹೊಲಗದ್ದೆ ಮಾಡಬೇಕು, ಕುಲಗಂಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು, ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯ ಬೇಕು, ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು, ಮಕ್ಕಳಿಲ್ಲದ ಮಂಜೆ ಮಕ್ಕಳ ಹೆರಲೇ ಬೇಕು, ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೆ ಏರ ಬೇಕು, ಅಯ್ಯ ಅರವತ್ತೈದರ ಮುದುಕನು ನಾಳೆ ಹರೆಯದ ಪಾಲೆಯ ಕೇಳಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಕೊಂಡು ಖದೀಮರಾಗುತ್ತಾರೆ, ಮಹಾಸ್ವಾಮಿಗಳಂತ ಮಠದಲ್ಲಿ ಕೂರುತ್ತಾರೆ, ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಹೆಂಡಿರು ಬೇಕೇ ಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಜನಪದ ಗೀತೆಯನ್ನು ಕೇಳಿದ್ರಿ ರೈತ ಬಾಂಧವರೇ. ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆ ಇಂತಿದೆ. ಹತ್ತಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 8,616 ರೂಪಾಯಿಗಳಿಂದ ಗರಿಷ್ಠ 8,818 ರೂಪಾಯಿಗಳು. ಮೆಕ್ಕೆಜೋಳ 1,875 ರೂಪಾಯಿಗಳಿಂದ 2,209 ರೂಪಾಯಿಗಳು. ರಾಗಿ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,559 ರೂಪಾಯಿಗಳು. ತೊಗರಿ ಕನಿಷ್ಠ ಮತ್ತು ಗರಿಷ್ಠ 5,400 ರೂಪಾಯಿಗಳು. ಇನ್ನು ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯನ್ನು ನೋಡೋದಾದರೆ ಹರಳು ಬೀಜ ಕನಿಷ್ಠ 6,990 ರೂಪಾಯಿಗಳಿಂದ ಗರಿಷ್ಠ 7,001 ರೂಪಾಯಿಗಳು. ಹೆಸರುಕಾಳು 5,125 ರೂಪಾಯಿಗಳಿಂದ 8,001 ರೂಪಾಯಿಗಳು. ನೆಲಗಡಲೆ 4,029 ರೂಪಾಯಿಗಳಿಂದ 6,511 ರೂಪಾಯಿಗಳು. ಮೆಕ್ಕೆಜೋಳ 2,226 ರೂಪಾಯಿಗಳಿಂದ 2,477 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಪ್ರತಿ ಕ್ವಿಂಟಲ್ಗೆ 6,800 ರೂಪಾಯಿಗಳಿಂದ ಗರಿಷ್ಠ 7,500 ರೂಪಾಯಿಗಳು. ತೆಂಗಿನಕಾಯಿ ಪ್ರತಿ ಸಾವಿರಕ್ಕೆ 7,000 ರೂಪಾಯಿಗಳಿಂದ ಗರಿಷ್ಠ 11,000 ರೂಪಾಯಿಗಳು. ಕರ್ಬೂಜ ಪ್ರತಿ ಕ್ವಿಂಟಲ್ಗೆ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ಮೌಸುಂಬಿ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 1,900 ರೂಪಾಯಿಗಳು. ಪಪ್ಪಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ಅನಾನಸ್ 1,200 ರೂಪಾಯಿಗಳಿಂದ 2,000 ರೂಪಾಯಿಗಳು. ದಾಳಿಂಬೆ 2,000 ರೂಪಾಯಿಗಳಿಂದ 3,000 ರೂಪಾಯಿಗಳು. ಹಾಗೆಯೇ ಬಳ್ಳಾರಿ ಮಾರುಕಟ್ಟೆ ಧಾರಣೆ ಮೇಲೆ ಕಣ್ಣಾಡಿಸೋದಾದರೆ ನೆಲಗಡಲೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3569 ರೂಪಾಯಿಗಳಿಂದ ಗರಿಷ್ಠ 7319 ರೂಪಾಯಿಗಳು. ಸ್ಥಳೀಯ ಜೋಳ 2219 ರೂಪಾಯಿಗಳಿಂದ 2368 ರೂಪಾಯಿಗಳು. ಹೈಬ್ರಿಡ್ ನವಣೆ 2250 ರೂಪಾಯಿಗಳಿಂದ 2722 ರೂಪಾಯಿಗಳು. ಉತ್ತಮ ರಾಗಿ 900 ರೂಪಾಯಿ ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ಇನ್ನು ಹರಿಹರದ ಮಾರುಕಟ್ಟೆಯಲ್ಲಿ ಭತ್ತ ನೋಡೋದಾದರೆ ಕನಿಷ್ಠ ಮತ್ತು ಗರಿಷ್ಠ 2000 ರೂಪಾಯಿಗಳು ಪ್ರತಿ ಕ್ವಿಂಟಲ್ಗೆ. ಇದು ಇಂದಿನ ಮಾರುಕಟ್ಟೆ ಧಾರಣೆ. ರೈತ ಬಾಂಧವರೇ, ಇನ್ನು ಈಗ ಮತ್ತೊಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಜೀವನವೆಲ್ಲ ದೇವುದಲ್ಲ, ಬಲ್ಲವರೆಲ್ಲ ನಂಬಿದರಲ್ಲ. ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕೈ ಸಮವೆಲ್ಲ. ಬೆಟ್ಟ ಕೊಡಿಯ ಮಲ್ಲಯ್ಯನ ದಯ.